ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ತಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ನೋಡಿದ್ರ ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ, ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಳ್ಳಾರಿ ಜಿಲ್ಲೆಗಳು ಅಲ್ಲದೆ ನೆರೆಯ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 70%. ಬೀದರ್, ರಾಯಚೂರು ಜಿಲ್ಲೆಗಳಲ್ಲಿ 65%. ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 85%. ಯಾದಗಿರಿ ಜಿಲ್ಲೆ ಒಳಗ 60%. ಬಾಗಲಕೋಟೆ ಜಿಲ್ಲೆ ಒಳಗ 90%. ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚಂದ್ರದಿಂದ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞ ವಾಣಿ. ಇವತ್ತಿನ ಈ ಕಾರ್ಯಕ್ರಮದೊಳಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ನಿಯಂತ್ರಣ, ಈ ವಿಷಯವಾಗಿ ವಿಜಯಪುರದ ಭೂತನಾಳದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ಎಸ್ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಸಿದ್ರಾಯ್ ಸಾಳುಂಕೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ವಿಜಯಪುರದ ಭೂತನಾಳ ಕೆರೆಯ ಪಕ್ಕದೊಳಗಿರುವಂತಹ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾ ಎಸ್ ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಮೀನು ಕೃಷಿಯೊಳಗ ಬರ್ತಾ ಇದ್ದಾವ, ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದ್ದಾವ. ಮೀನು ಕೃಷಿಯ ಬಗ್ಗೆ ವಿಶೇಷವಾದ ಒಂದು ಮಾಹಿತಿಯನ್ನ ನಾವು ಇಲ್ಲಿ ತಜ್ಞರಿಂದ ತಮಗೆ ತಿಳಿಸುವಂತಹ ಒಂದು ಕಾರ್ಯದೊಳಗ ತೊಡಗಿದ್ದೀವಿ. ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ಎಲ್ಲ ರೈತ ಬಂಧುವರಿಗೂ ನನ್ನ ನಮಸ್ಕಾರಗಳು. ಸರ್, ಈ ಮೀನುಗಾರಿಕೆ ಅಂದ್ರ ಏನಂತ ಹೇಳ್ತೀರಿ ತಾವು? ನೋಡಿ, ಮೀನುಗಾರಿಕೆ ಒಂದು ಪರಿಚಯ ಮಾಡಿಕೊಡೋದಾದ್ರೆ, ಮಳೆಗಾಲ ಅಂದ ತಕ್ಷಣನೇ ಕೃಷಿ ಚಟುವಟಿಕೆಗಳು ಹೇಗೆ ಪ್ರಾರಂಭ ಆಗುತ್ತೋ ಹಂಗೆ ಮಳೆಗಾಲ ನಮ್ಮ ಮೀನುಗಾರಿಕೆಗೂ ಒಂದು ಉತ್ತೇಜನ. ಯಾಕೆಂದ್ರೆ ಭಾರತೀಯ ಗೆಂಡೆ ಮೀನುಗಳು ಕಟ್ಲಾ, ರೋಹು, ಬ್ರಿಗಾಲ್ ಅಂತ ಪ್ರಮುಖವಾದ ತಳಿಗಳು ಮಳೆಗಾಲದಲ್ಲಿ ಮಾತ್ರ ಇದು ಸಂತಾನೋತ್ಪತ್ತಿಯನ್ನ ಪ್ರಾರಂಭಿಸುತ್ತವೆ. ಸೊ ಆದ್ರಿಂದ ಮಳೆಗಾಲ ಬರೀ ಕೃಷಿಗೂ ಮಾತ್ರ ಅಲ್ಲ, ಮೀನುಗಾರಿಕೆ ಅಥವಾ ಮೀನು ಕೃಷಿಗೂ ಅತ್ಯಂತ ಯೋಗ್ಯವಾದ ಕಾಲ ಅಂತ ಹೇಳಬಹುದು. ಹಾಗೆ ನಮ್ಮ ಭಾರತದಲ್ಲಿ ಅತಿ ವೇಗವಾಗಿ ಜನಸಂಖ್ಯೆ ಬೆಳೀತಾ ಇದೆ. ಸೊ ಈ ಒಂದು ಬೆಳವಣಿಗೆಗೆ ಅನುಗುಣವಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಪೂರೈಕೆ ಮಾಡೋದು ಒಂದು ಸವಾಲು. ಈ ಒಂದು ಸವಾಲನ್ನ ಬರೀ ಕೃಷಿ ಮೇಲೆ ಅವಲಂಬಿತವಾದರೆ ಸಾಲದಿಲ್ಲ, ಅದರ ಜೊತೆಗೆ ಮೀನು ಕೃಷಿ ಅಥವಾ ಮೀನುಗಾರಿಕೆ ಅತ್ಯವಶ್ಯಕವಾಗಿ ನಾವು ತೊಡಗಿಸಿಕೊಂಡಾಗ ಮಾತ್ರ ನಾವು ಪ್ರಗತಿಯನ್ನು ಸಾಧಿಸಬಹುದು. ಹಾಗೆ ನೋಡೋದಾದ್ರೆ ಜಗತ್ತಿನಾದ್ಯಂತ ಒಂದು ವರ್ಲ್ಡ್ ಸಿನಾರಿಯೋ ತಗೊಳ್ಳೋದಾದ್ರೆ ಇದು ಒಂದು ಉದ್ಯಮವಾಗಿದೆ. ಮೀನುಗಾರಿಕೆ ಒಂದು ಉದ್ಯಮವಾಗಿದೆ, ಆಹಾರ ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನು ಹೊಂದಿದೆ, ಹಾಗೂ ಉದ್ಯೋಗ ಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಹಾಗೆ ವಿದೇಶಿ ವಿನಿಮಯ ಪ್ರಮುಖವಾಗಿ ಈ ಒಂದು ಪಾತ್ರವನ್ನು ವಹಿಸುತ್ತೆ. ಭಾರತದಲ್ಲಿ ಸುಮಾರು 7.08 ಮಿಲಿಯನ್ ಹೆಕ್ಟೇರ್ ವಿವಿಧ ರೀತಿಯ ಜಲ ವಿಸ್ತೀರ್ಣಗಳು ಜಲಕೃಷಿಗೆ ಅಂದರೆ ಮೀನುಗಾರಿಕೆಗೆ ಲಭ್ಯ ಇರುತ್ತದೆ. ಅದರಲ್ಲಿ 1.71 ಲಕ್ಷ ಕಿಲೋಮೀಟರ್ ನದಿಗಳು ಮೀನುಗಾರಿಕೆಗೆ ಈಗಾಗಲೇ ಲಭ್ಯವಿದೆ. ನಮ್ಮ ಕರ್ನಾಟಕದಲ್ಲೂ ಸಹ ಒಳನಾಡು ಮೀನುಗಾರಿಕೆಗೆ ಪೂರಕ ವಾತಾವರಣ ಇದೆ. ಅದರಲ್ಲಿ 4.57 ಲಕ್ಷ ಹೆಕ್ಟೇರ್ನಷ್ಟು ಜಲಸಂಪನ್ಮೂಲ ಇದೆ. ಅದರಲ್ಲಿ 2.22 ಲಕ್ಷ ಹೆಕ್ಟೇರ್ ಜಲಾಶಯಗಳಿರಬಹುದು ಅಥವಾ 2.35 ಲಕ್ಷ ಹೆಕ್ಟೇರ್ ಕೆರೆ, ಕೊಳ, ಈ ತರ ಒಂದು ಜಲಸಂಪನ್ಮೂಲಗಳಿರಬಹುದು. ಇಷ್ಟೇ ಅಲ್ಲದೆ 6,000 ಕಿಲೋಮೀಟರ್ ಉದ್ದ ನಮ್ಮ ನದಿಗಳು ಕರ್ನಾಟಕದಾದ್ಯಂತ ಹರಿತಾ ಇರೋದ್ರಿಂದ ಮೀನುಗಾರಿಕೆಗೆ ಒಂದು ವಿಪುಲ ಅವಕಾಶವಿದೆ. ಸರಿ ಸರ್, ತುಂಬಾ ಸಂತೋಷ. ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ತೊಂದರೆಗಳು ಕಂಡು ಬರ್ತಾವ. ಇದ್ರ ಸಂಬಂಧ ನಮ್ಮ ರೈತರು ಯಾವ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಪಡಬೇಕಂತ ತಾವು ಹೇಳ್ತಾ ಇದ್ದೀರಿ? ಮಳೆಗಾಲ ಅಂದ ತಕ್ಷಣನೇ ಒಂದು ಸುಗ್ಗಿ ಅಥವಾ ಒಂದು ಖುಷಿ ಅಂತ ಹೇಳ್ಬೋದು. ಹಾಗೆ ಮಳೆಗಾಲದಲ್ಲಿ ಬಹಳಷ್ಟು ತೊಂದರೆಗಳು ಕಂಡು ಬರುತ್ತೆ, ಅದರಲ್ಲೂ ಮೀನುಗಾರಿಕೆಯಲ್ಲಿ. ಮೀನುಗಾರಿಕೆ ಅದನ್ನ ನಾವು ವಿಂಗಡಣೆ ಮಾಡೋದಾದ್ರೆ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳ ಮೂಲಕ ನಾವು ಈ ಒಂದು ತೊಂದರೆಗಳನ್ನ ನಾವು ವಿಂಗಡಣೆ ಮಾಡಬಹುದು. ಸೊ ಅದರಲ್ಲಿ ಭೌತಿಕವಾಗಿ ಯಾವ್ಯಾವುದು? ಸೂರ್ಯನ ಬೆಳಕು, ಉಷ್ಣಾಂಶ, ಮತ್ತೆ ನೀರಿನ ಬಣ್ಣ, ಮತ್ತೆ ನೀರಿನ ಕದಡುವಿಕೆ, ಟರ್ಬಿಡಿಟಿ ಅಂತ ಹೇಳ್ತೀವಿ, ಬಗ್ಗಡತೆ, ಮತ್ತು ಭಕ್ಷಕ ಮೀನುಗಳು, ಕಳೆ, ಕೀಟಗಳು, ಆಹಾರ, ಗೊಬ್ಬರ. ಸೊ ಈ ಎಲ್ಲ ಭೌತಿಕ ಅಂಶಗಳು ಮೀನುಗಾರಿಕೆ ಅಥವಾ ಮೀನು ಕೃಷಿಯಲ್ಲಿ ಅತ್ಯಂತ ಪರಿಣಾಮವನ್ನು ಬೀರುತ್ತದೆ. ಒಂದೊಂದಾಗಿ ನಾವು ನೋಡೋದಾದ್ರೆ ಸೂರ್ಯನ ಬೆಳಕು, ಸೂರ್ಯನ ಬೆಳಕು ನಮಗೆ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ಪ್ರಖರತೆ ಅಂದ್ರೆ ಅದರದೊಂದು ಇಂಟೆನ್ಸಿಟಿ ಏನಾಗುತ್ತೆ, ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಫೈಟೋಪ್ಲಾಂಕ್ಟನ್ಗಳು ಮತ್ತು ಜೂ ಪ್ಲಾಂಕ್ಟನ್ಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಸಸ್ಯಗಳಿಂದ ದ್ಯುತಿ ಸಂಶ್ಲೇಷಣೆ ಆಗಿ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಆಕ್ಸಿಜನ್ ನ ಅಂದ್ರೆ ಆಮ್ಲಜನಕವನ್ನ ಬಿಡುಗಡೆಗೊಳಿಸೋದ್ರಿಂದ ನಮ್ಮ ಮೀನುಗಳಿಗೆ ಕರಗಿದ ಆಮ್ಲಜನಕವನ್ನು ವೃದ್ಧಿ ಮಾಡುತ್ತದೆ, ನೀರಿನೊಳಗೆ ಆಮ್ಲಜನಕವನ್ನು ಉತ್ಪತ್ತಿಯಾಗಿ ಅವಕ್ಕೆ ಆಹಾರ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು. ಈಗ ಮೇಲೆ ನಾವು ಟೆರೆಸ್ಟ್ರಿಯಲ್ಲಿ ಡೈರೆಕ್ಟ್ ಆಕ್ಸಿಜನ್ ನ ನಾವು ತಗೊಳ್ತೀವಿ, ಆದ್ರೆ ಮೀನುಗಳು ಕರಗಿದ ಆಮ್ಲಜನಕ ಅಂತ ಇರ್ತವೆ. ಸೊ ಆ ಒಂದು ಆಮ್ಲಜನಕವನ್ನ ಅವು ಮೀನುಗಳು ತಗೊಳ್ತವೆ. ಸೊ ಆ ಆಮ್ಲಜನಕ ಎಲ್ಲಿ ವೃದ್ಧಿ ಆಗಬೇಕು ಅಂದ್ರೆ ಸಸ್ಯಗಳಿಂದ, ಅಂದ್ರೆ ಫೈಟೋಪ್ಲಾಂಕ್ಟನ್ ಅಂತ ಹೇಳ್ತೀವಿ. ಇದು ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿಕೊಂಡು ದ್ಯುತಿ ಸಂಶ್ಲೇಷಣೆಯ ಮೂಲಕ ನಾವು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಆಕ್ಸಿಜನ್ ನ ಕೊಡ್ತವೆ. ಆ ಆಕ್ಸಿಜನ್ ಮೀನುಗಾರಿಕೆಗೆ ಅಥವಾ ಮೀನುಗಳಿಗೆ ಉಪಯುಕ್ತವಾಗುತ್ತೆ. ಅದೇ ಮಳೆಗಾಲದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಮೋಡ ಕವಿದ ವಾತಾವರಣ ಇರೋದ್ರಿಂದ, ಸೂರ್ಯದ ಪ್ರಖರತೆ ಕಡಿಮೆ ಇರೋದ್ರಿಂದ ಈ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು, ಫೈಟೋಪ್ಲಾಂಕ್ಟನ್ ಅಂತ ಏನ್ ಹೇಳ್ತೀವಿ, ಇದು ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇದರಿಂದ ಆಕ್ಸಿಜನ್ ಪ್ರಮಾಣನೂ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ. ಸೊ ಇಂತಹ ಸಮಯದಲ್ಲಿ ನಾವು ಅದನ್ನ ಸರಿದೂಗಿಸಬೇಕು ಅನ್ನೋದಾದ್ರೆ ಗಾಳಿ ಯಂತ್ರಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ನಾವು ಆಮ್ಲಜನಕವನ್ನ ವೃದ್ಧಿ ಮಾಡಿಕೊಳ್ಳಬಹುದು. ಅದೇ ರೀತಿ ಸರ್, ನೀರಿನ ಬಣ್ಣದಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ, ಅದು ಯಾವ ರೀತಿ ಅಂತ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಾ? ಈಗ ಸೂರ್ಯನ ಬೆಳಕಾಯಿತು, ಉಷ್ಣಾಂಶನೂ ಇದರಿಂದ ಒಂದು ನೇರ ಪರಿಣಾಮವನ್ನು ಬೀಳುತ್ತೆ. ನಮಗೆ ಮೀನುಗಾರಿಕೆಯಲ್ಲಿ 25-30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸಾಕು, ಆದ್ರೆ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಉಷ್ಣಾಂಶ ಡ್ರಾಪ್ ಆಗೋದ್ರಿಂದ, ಕಡಿಮೆ ಆಗೋದ್ರಿಂದ ಅಲ್ಲಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಯಾವಾಗ ನಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ, ಶಿಲೀಂಧ್ರಿಯ ರೋಗಗಳು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬೇಕು ಅಂದ್ರೆ ಹಲವಾರು ಮೆಥಡ್ಗಳಿದೆ. ಮತ್ತೆ ಈಗ ನೀರಿನ ಬಣ್ಣಕ್ಕೆ ನಾವು ಬರೋದಾದ್ರೆ ನೈಸರ್ಗಿಕವಾಗಿ ನೀರಿಗೆ ಯಾವುದೇ ತರದ ಬಣ್ಣ ಇಲ್ಲ, ಆದ್ರೆ ನಮ್ಮ ಒಂದು ಮೀನುಗಾರಿಕೆಗೆ ಹಸಿರು ಬಣ್ಣದಿಂದ ಕೂಡಿದ್ರೆ ಮಾತ್ರ ಮೀನುಗಾರಿಕೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಆದ್ರೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಹೊರಗಡೆ ನೀರುಗಳು ಕೊಳಗೆ ಬರೋದ್ರಿಂದ ಬಗ್ಗಡತೆಯಿಂದ ಕೂಡಿ ಇರುತ್ತೆ, ಟರ್ಬಿಡಿಟಿ ಇರುತ್ತೆ. ಅಂದ್ರೆ ಮಳೆ ನೀರಿನಿಂದ ಕೆಸರಿನ ಮೇಲಿನಿಂದ ನೀರು, ಕೆಸರುಗಳು ಬಂದು ನೀರಲ್ಲಿ ಸೇರ್ಕೊಳ್ಳೋದ್ರಿಂದ ನೀರಿನ ಬಣ್ಣ ಬದಲಾಗುತ್ತೆ, ಇದರಿಂದ ಮೀನುಗಳಿಗೆ ತೊಂದರೆ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು ಹೌದು. ಯಾವ ರೀತಿ ಆಗುತ್ತೆ ಅಂದ್ರೆ ಈಗ ಕೆಸರು ಬಂದು ಕೊಳಗಳಿಗೆ ಸೇರ್ಕೊಂಡಾಗ ಆ ಒಂದು ಕೆಸರಿನ ನೀರು ಗಿಲ್ಗಳಿಗೆ ಅಂದ್ರೆ ಮೀನಿನ ಕಿವಿರುಗಳಿಗೆ ಹೋದಾಗ ಗಿಲ್ಗಳು ಚೋಕ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಚೋಕ್ ಆದಾಗ ಆಕ್ಸಿಜನ್ ತಗೊಳ್ಳುವಂತ ಪ್ರಮಾಣ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಅದು ಸಾಯುವಂತ ಸಂಭವ ಇರುತ್ತದೆ. ಸೊ ಅದರಿಂದ ಕೆಸರಾಗದನ್ನ ಆದಷ್ಟು ಕಡಿಮೆ ಮಾಡಬೇಕು, ಮತ್ತೆ ನೀರಿನ ಬಣ್ಣ ಅಂದ್ರೆ ಅದೊಂದು ಟರ್ಬಿಡಿಟಿ ಏನು ಬಗ್ಗಡತೆ ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ಒಂದು ಒತ್ತನ್ನು ನೀಡಬೇಕಾಗುತ್ತೆ. ಸೊ ಇದೆಲ್ಲವನ್ನೂ ನಾವು ಒಂದು ಮೆಜರ್ಸ್ ಅನ್ನ ತಗೊಂಡ್ರೆ ಖಂಡಿತ ನಾವು ಮೀನುಗಾರಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಸರ್, ಅದೇ ರೀತಿ ಮಳೆಗಾಲದಲ್ಲಿ ನೀರು ಹೊಂಡಗಳಿಗೆ ಸೇರ್ಪಡೆ ಆಗ್ತಿರ್ತೈತಲ್ಲ, ಅದನ್ನು ತಪ್ಪಿಸಬೇಕಾದ್ರೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ? ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಮಳೆ ನೀರಿನಲ್ಲಿ ಬರುವಾಗಲೇ ಜೊತೆಯಲ್ಲಿ ಮೀನಿಂದು ಅಥವಾ ಇನ್ನಿತರೆ ಕೀಟಾಣುಗಳು, ಕಳೆಗಳು, ಅಕ್ವೆಟಿಕ್ ಇನ್ಸೆಕ್ಟ್ ಅಥವಾ ಅಕ್ವೆಟಿಕ್ ಪ್ಲಾಂಟ್ಸ್, ಅಕ್ವೆಟಿಕ್ ಫಿಶಸ್ ಅಂತ ಹೇಳ್ತೀವಿ, ಅಂದ್ರೆ ಅದು ಪ್ರಿಡೇಟರಿ ಫಿಶಸ್ ಅಂತ. ಸೊ ಈ ತರ ಎಲ್ಲವೂ ಹೊರಗಡೆಯಿಂದ ಬರುವಂತ ಸಾಧ್ಯತೆ ಇರುತ್ತೆ. ಆ ಕನ್ಫೈನ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ನಿರ್ದಿಷ್ಟ ವಾತಾವರಣದಲ್ಲಿ ನಾವು ಮೀನುಗಾರಿಕೆ ಮಾಡುವಾಗ ಅನಗತ್ಯವಾಗಿ ಈ ತರ ಒಂದು ಹೊರಗಡೆ ಬಂದಾಗ ಇದನ್ನ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಆಹಾರದಕ್ಕೆ ಪೈಪೋಟಿ ಆಗುತ್ತೆ ಒಂದು, ಇನ್ನೊಂದು ಕೀಟಗಳಿಂದ ಬೇರೆ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಕಳೆಗಳು ಹೆಚ್ಚಾದಷ್ಟು ನಮಗೆ ಸೂರ್ಯನ ಬೆಳಕು ಅಥವಾ ಪ್ರಖರತೆ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ನೈಸರ್ಗಿಕ ಉತ್ಪಾದಕತೆ ಮೇಲೆ ಇದು ಪರಿಣಾಮವನ್ನು ಬೀಳುತ್ತೆ. ಸೊ ಅದರಿಂದ ನಾವು ಆದಷ್ಟು ಈ ತರ ಹೊರಗಡೆಯಿಂದ ಬರುವಂತಹ ಭಕ್ಷಕ ಮೀನುಗಳಾಗಿರ್ಬೋದು, ಕಳೆಗಳಾಗಿರ್ಬೋದು, ಕೀಟಗಳನ್ನಾಗಿರ್ಬೋದು ಅವಾಯ್ಡ್ ಮಾಡಬೇಕು, ಆದಷ್ಟು ತಡಿಬೇಕು. ಅಂದ್ರೆ ಈಗ ನಾವು ಕೊಳಗಳನ್ನ ಹೊಂಡಗಳನ್ನ ನಿರ್ಮಿಸ್ತಿರ್ತೇವಲ್ಲ, ಅದು ಭೂಮಿಯಿಂದ ಸ್ವಲ್ಪ ಎತ್ತರಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಕರೆಕ್ಟ್. ಈ ತರ ಎತ್ತರವಾಗಿ ಮಾಡೋದ್ರಿಂದ ನಮಗೆ ನೀರು ಅದು ಪಕ್ಕದಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ, ಯಾವುದೇ ಕಾರಣಕ್ಕೂ ನಮ್ಮ ಸಾಕಾಣಿಕೆ ಕೊಳಕ್ಕೆ ನೀರುಗಳು ಬರೋದಿಲ್ಲ. ಅದೇ ರೀತಿ ಮಳೆಗಾಲದಲ್ಲಿ ಮೀನು ಸಾಕಾಣಿಕೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ತಾವು ಹೇಳ್ತಾ ಇದ್ದೀರಿ? ನೋಡಿ, ಮಳೆಗಾಲದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಬೇರೆ ಕಾಲದಲ್ಲಿ ನಾವು ಸುಣ್ಣವಂತ ಗೊಬ್ಬರಗಳನ್ನ ಇಂತಿಷ್ಟೇ ಅಂತ ಹೇಳ್ಬೋದು, ಆದ್ರೆ ಮಳೆಗಾಲದಲ್ಲಿ ನಾವು ಇಷ್ಟೇ ಪ್ರಮಾಣದಲ್ಲಿ ಕೊಡಿ ಅಂತಾನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಮಳೆ ಬಂದ ತಕ್ಷಣನೇ ಅದು ಡೈಲ್ಯೂಷನ್ ಆಗಿ ಅದರದ್ದು ನಾವು ಏನು ರೆಕಮೆಂಡೇಶನ್ ಇರ್ತೀವಿ ಅದ್ರ ಮೇಲೂ ಹಾಕಬಹುದು ಅಥವಾ ಕೆಳಗಡೆನೂ ಆಗ್ಬಹುದು. ನಮಗೆ ರಸಸಾರ ಎಷ್ಟು ಬೇಕು ಅಂದ್ರೆ 6.5-8.5 ಇದ್ರೂ ಸಹ ರಸಸಾರ ನಮ್ಮ ಮೀನುಗಳಿಗೆ ಹೊಂದ್ಕೊಳ್ಳುತ್ತೆ. ಸೊ ಇದರ ಜೊತೆಗೆ ನಮಗೆ ಒಂದು ಹೆಕ್ಟೇರ್ಗೆ 200-400 kg ಸುಣ್ಣ ಹಾಕಬೇಕಾಗುತ್ತೆ. ಮಳೆಗಾಲ ಏನಾದ್ರು ಬಂತು ಆವಾಗ ಆ ಟೈಮ್ನಲ್ಲಿ ನಾವು ಸುಣ್ಣ ಹಾಕಬೇಕಾದಾಗ ಮಳೆ ಬೀಳ್ತಾ ಇರುವಾಗ ಡೈಲ್ಯೂಷನ್ ಆಗೋದ್ರಿಂದ ಇದರ ಪ್ರಮಾಣವನ್ನ ಒಂದು ಸ್ವಲ್ಪ ಹೆಚ್ಚುಗೆ ಮಾಡ್ಕೊಳ್ಬೇಕಾಗುತ್ತೆ. ರಸಸಾರ ಟೋಟಲಿ ನಮಗೆ 6.5-8.5 ನಿರ್ದಿಷ್ಟವಾಗಿ ನಮಗೆ ಮೀನುಗಳ ಸಾಕಾಣಿಕೆಗೆ ಯೋಗ್ಯವಾಗಿರುವುದು. ಅಂದ್ರೆ ರಸಸಾರವನ್ನು ಅಥವಾ ನೀರಿನ pH ಅನ್ನು ನಾವು ಚೆಕ್ ಮಾಡಿಸಬೇಕಂತ ತಾವು ಹೇಳ್ತಾ ಇದ್ದೀರಿ? ಹೌದು, ಖಂಡಿತವಾಗಿ. ಈಗ ನೋಡಿ, ಈಗ pH 6.5 ಕೆಳಗಡೆ ಇತ್ತು ಅಂದ್ರೆ ಸುಣ್ಣವನ್ನ ಬಳಕೆ ಮಾಡ್ಕೊಳ್ಬೇಕು. ಸುಣ್ಣ ಬಹಳ ಉಪಯುಕ್ತವಾದಂತ ಒಂದು ವಸ್ತು ಮೀನುಗಾರಿಕೆಯಲ್ಲಿ. ಸೊ ಇದು ಮಾರಕ ಜೀವಾಣುಗಳನ್ನ ನಿಯಂತ್ರಣ ಮಾಡುತ್ತೆ, ನೀರನ್ನ ಶುದ್ದೀಕರಣಗೊಳಿಸುತ್ತೆ, ಎರಡು, ಮತ್ತೆ ಮೀನುಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂಗಳನ್ನು ಸಹ ಒದಗಿಸಿಕೊಡುತ್ತೆ. ಸೊ ಇಷ್ಟೆಲ್ಲಾ ಉಪಯುಕ್ತ ಇರುವಂತಹ ಸುಣ್ಣವನ್ನ ನಾವು ಒಂದು ತಿಂಗಳಿಗೆ ಒಂದು ಸರಿ ಬಳಕೆ ಮಾಡಿ ಅಂದ್ರೆ ರಸಸಾರಕ್ಕೆ ಅನುಗುಣವಾಗಿ, ಅಂದ್ರೆ 6.5 ಕೆಳಗಡೆ ಇತ್ತು ಅಂದ್ರೆ ಸುಣ್ಣವನ್ನ ನಾವು ಹಾಕೊಳ್ಳಬೇಕಾಗುತ್ತೆ, 8.5 ಅಥವಾ 9 ಮೇಲಿತ್ತು ಅಂದ್ರೆ ಜಿಪ್ಸಮ್ ಅನ್ನ ನಾವು ಹಾಕೊಳ್ಬೇಕಾಗುತ್ತೆ. ಸೊ ಆದ್ರಿಂದ ಸುಣ್ಣದ ಬಳಕೆ ಈ ಮಳೆಗಾಲದಲ್ಲಿ ಇಂತಿಷ್ಟೇ ಅಂತ ನಾವು ಹೇಳಕ್ಕಾಗೋದಿಲ್ಲ. ಆದ್ರೆ ಇಂತಹ ಒಂದು ಕಷ್ಟದ ಇದರಲ್ಲಿ ನಾವು ಸುಣ್ಣವನ್ನ ಬಳಕೆ ಮಾಡೋದ್ರಿಂದ ನೀರನ್ನ ತಿಳಿ ಮಾಡಬಹುದು, ಅಂದ್ರೆ ನಾವು ಬಗ್ಗಡತೆಯನ್ನು ಕಡಿಮೆ ಮಾಡಬಹುದು, ಶುದ್ದೀಕರಣ ಮಾಡಬಹುದು, ಮೀನುಗಳಿಗೆ ಕ್ಯಾಲ್ಸಿಯಂನ ಹೆಚ್ಚುವರಿಯಾಗಿ ಒದಗಿಸಿಕೊಡಬಹುದು, ಹಾಗೂ ರೋಗಾಣುಗಳು ಸಹ ಇದರಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಗೊಬ್ಬರದೊಂದು ಹೇಳಿದ್ರಿ, ಗೊಬ್ಬರ ಅಂದ ತಕ್ಷಣನೇ ನಮಗೆ ಎರಡು ವಿಧ ಬರುತ್ತೆ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಅಂತ. ಆ ಸಾವಯವ ಗೊಬ್ಬರಗಳಲ್ಲಿ ಯಾವ್ಯಾವದನ್ನ ಉಪಯೋಗಿಸ್ತೀವಿ ಅಂದ್ರೆ ದನದ ಸಗಣಿ ಅಂದ್ರೆ ಹಸಿ ಸಗಣಿಯನ್ನ ಅಥವಾ ಕೋಳಿ ಇಕ್ಕೆ ಅಥವಾ ಪಿಕ್ಕೆಗಳನ್ನ ಅಥವಾ ಹಸಿರು ಗೊಬ್ಬರ ಅಂದ್ರೆ ಗ್ರೀನ್ ಕಾಂಪೋಸ್ಟ್ ಅಥವಾ ಹಂದಿ ಗೊಬ್ಬರಗಳನ್ನು ಸಹ ನಾವು ಈ ಒಂದು ಕೊಳಗಳಿಗೆ ಸಾವಯವ ಗೊಬ್ಬರಗಳಲ್ಲಿ ನಾವು ಉಪಯೋಗಿಸ್ತೀವಿ. ಈ ಗೊಬ್ಬರಗಳ ಪಾತ್ರ ಏನು ಅಂದ್ರೆ ಮೀನಿಗೆ ಬೇಕಾದಂತಹ ಫೈಟೋಪ್ಲಾಂಕ್ಟನ್ ಮತ್ತು ಜೂ ಪ್ಲಾಂಕ್ಟನ್ ಅಂದ್ರೆ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಮತ್ತು ಪ್ರಾಣಿಜನ್ಯ ಸೂಕ್ಷ್ಮ ಜೀವಿಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುವಂತಹ ಒಂದು ಸಾಧನ ಈ ಸಾವಯವ ಗೊಬ್ಬರ. ಸೊ ಆದ್ರಿಂದ ಈ ಒಂದು ಗೊಬ್ಬರಗಳನ್ನ ನಾವು ಉಪಯೋಗಿಸಿಕೊಳ್ಬೇಕಾಗುತ್ತೆ. ಅದರಲ್ಲಿ ಮಳೆಗಾಲದಲ್ಲಿ ಏನು ಅಂದ್ರೆ ನೀರಿನ ಉಷ್ಣಾಂಶ ಮತ್ತು ಸೂರ್ಯನ ಕಿರಣಗಳು ಕಡಿಮೆ ಇರೋದ್ರಿಂದ ಈ ನೈಸರ್ಗಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಲ್ಲಿ ನೋಡ್ಕೊಂಡು ಮಾಡಬೇಕು. ಮೋಡ ಕವಿದ ವಾತಾವರಣ ಇದ್ರೆ ಯಾವುದೇ ಕಾರಣಕ್ಕೂ ಗೊಬ್ಬರದ ಬಳಕೆಯನ್ನು ಮಾಡಬಾರದು. ಅಂದ್ರೆ ವಾತಾವರಣದ ಮೇಲೆ ಅವುಗಳನ್ನ ಬಳಕೆ ಮಾಡಬೇಕು ಮಾಡಬಾರದು ಅನ್ನೋದು ತಾವು ಹೇಳ್ತಾ ಇದ್ದೀರಾ? ನೇರವಾದ ಒಂದು ಪರಿಣಾಮ ಬೀರೋದ್ರಿಂದ ವಾತಾವರಣಕ್ಕೆ ಅನುಗುಣವಾಗಿ ನಾವು ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಹಾಗೆ ರಾಸಾಯನಿಕ ಗೊಬ್ಬರಕ್ಕೆ ಬಂದಾಗ ನಾವು ಯೂರಿಯಾ ಹಾಕೊಳ್ಬಹುದು, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್, ಅಮೋನಿಯಂ ಕಾರ್ಬೋನೇಟ್ ಮತ್ತೆ ಸೂಪರ್ ಫಾಸ್ಫೇಟ್ ಇತ್ಯಾದಿ ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಗಳು ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬಹುದು. ಮತ್ತೆ ಆಹಾರದ ಬಳಕೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆಹಾರದ ಬಳಕೆಯಲ್ಲಿ ಮತ್ತೆ ಎರಡು ವಿಧವಾಗಿ ನಾವು ವಿಂಗಡಣೆ ಮಾಡಬಹುದು, ಒಂದು ನೈಸರ್ಗಿಕ ಆಹಾರ ಮತ್ತೆ ಒಂದು ಕೃತಕ ಆಹಾರ. ನೈಸರ್ಗಿಕ ಆಹಾರ ಅಂದ್ರೆ ಈ ಒಂದು ಮೇಲೆ ಹೇಳಿದ್ವಲ್ಲ ಸಾವಯವ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರಗಳು, ಈ ಎರಡು ಗೊಬ್ಬರಗಳಿಂದ ಉತ್ಪತ್ತಿಯಾಗುವ ಫೈಟೋಪ್ಲಾಂಕ್ಟನ್ ಮತ್ತು ಜೂ ಪ್ಲಾಂಕ್ಟನ್ಗಳು ಸ್ವಾಭಾವಿಕವಾಗಿ ಒಂದು ಕೊಳವನ್ನ ಫಲವತ್ತತೆ ಮಾಡೋದು ಯಾವುದು ಅಂದ್ರೆ ಈ ಫೈಟೋಪ್ಲಾಂಕ್ಟನ್ ಮತ್ತು ಜೂ ಪ್ಲಾಂಕ್ಟನ್. ಇವು ಯಾವುದರಿಂದ ಉತ್ಪತ್ತಿ ಆಗ್ತವೆ ಅಂದ್ರೆ ಗೊಬ್ಬರಗಳಿಂದ. ಈ ಗೊಬ್ಬರಗಳಿಂದ ಉತ್ಪತ್ತಿಯಾಗುವಂತಹ ನೈಸರ್ಗಿಕ ಆಹಾರವನ್ನ ಮೀನುಗಳು ಬಳಕೆ ಮಾಡ್ಕೊಳ್ತವೆ. ಸೊ ಮಳೆಗಾಲದಲ್ಲಿ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸೂರ್ಯನ ಕಿರಣ ಕಡಿಮೆ ಇರೋದ್ರಿಂದ ಫೈಟೋಪ್ಲಾಂಕ್ಟನ್ ಡೆವಲಪ್ಮೆಂಟ್ ಉತ್ಪತ್ತಿ ಆಗುವುದು ಕಡಿಮೆ ಆಗುತ್ತೆ. ಸೊ ಆದ್ರಿಂದ ನಾವು ಗೊಬ್ಬರದ ಬಳಕೆ ಈಗ ತಾವು ಹೇಳದಂಗೆ ಅವಗುಣಕ್ಕೆ ಅನುಗುಣವಾಗಿ ನಾವು ನೀಡಬೇಕಾಗುತ್ತೆ. ಸೊ ಅದೇ ರೀತಿ ನಾವು ಕೃತಕ ಆಹಾರ ಅಂತ ಬಂದ ತಕ್ಷಣನೆ ಶೇಂಗಾ ಹಿಂಡಿ, ಅಕ್ಕಿ ತೌಡು, ಗೊಂಜಾಳ ನುಚ್ಚು ಈ ತರ ನಾವು ಬೆಳೆಯುವಂತಹ ಎಲ್ಲಾ ಕಾಳುಗಳನ್ನು ಸಹ ಧಾನ್ಯ ದವಸಗಳನ್ನು ಸಹ ನಾವು ಮೀನಿನ ಒಂದು ಬಾಯಿಗೆ ಅನುಗುಣವಾಗಿ ಅದನ್ನ ನುಚ್ಚು ಮಾಡಿಕೊಂಡು ನಾವು ಕೃತಕ ಆಹಾರವನ್ನ ಕೊಡಬೇಕಾಗುತ್ತೆ. ನೈಸರ್ಗಿಕ ಆಹಾರ ಅದರ ಜೊತೆಗೆ ಕೃತಕ ಆಹಾರ ಕೊಟ್ಟರೆ ಅತ್ಯಂತ ವೇಗವಾಗಿ ಬೆಳವಣಿಗೆಯನ್ನು ನಾವು ನೋಡಬಹುದು. ಅಂದ್ರೆ ಪೋಷಕಾಂಶಯುಕ್ತ ಆಹಾರವನ್ನ ಒದಗಿಸಬೇಕು ಅಂತ ತಾವು ಹೇಳ್ತಾ ಇದ್ದೀರಾ? ಖಂಡಿತ ಖಂಡಿತ. ಸೊ ಅದಾದ ನಂತರ ನಮಗೆ ನೀರಿನ ಒಂದು ಪ್ಯಾರಾಮೀಟರ್ಸ್ ಅಥವಾ ನೀರಿನ ಗುಣಧರ್ಮಗಳನ್ನ ನೋಡಬೇಕಾದ್ರೆ ರಸಸಾರ ಅಂತ ಹೇಳ್ತೀವಿ, ಕ್ಷಾರತೆ ಅಂತ ಹೇಳ್ತೀವಿ, ನೀರಿನಲ್ಲಿ ಕರಗಿದ ಆಮ್ಲಜನಕ ಡಿಸಾಲ್ಡ್ ಆಕ್ಸಿಜನ್ ಅಂತ ಹೇಳ್ತೀವಿ, ಸಸಾರಜನಕ ಮತ್ತು ರಂಜಕ, ಇವು ಎಷ್ಟೆಷ್ಟು ಇರಬೇಕು ಅನ್ನೋದಾದ್ರೆ ಈಗ ಒಂದೊಂದಾಗಿ ಬರೋದಾದ್ರೆ ಪಿ ಎಚ್ ಮೊದಲು ಹೇಳದಂಗೆ 6.5-8.5 ಇರಬೇಕಾಗುತ್ತೆ. ಹಾಗೆ ಕ್ಷಾರತೆ 9.5-10 PPM ಅಷ್ಟು ಇರಬೇಕಾಗುತ್ತೆ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್, ಅಥವಾ 7-9 PPM ಸಹ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ, ಬರುವ ದಿನಗಳಲ್ಲಿ ಅದನ್ನ ಜಾಸ್ತಿನೂ ಮಾಡ್ಕೊಳ್ಬಹುದು. ಆದರೆ ಕ್ಷಾರತೆ ಜಾಸ್ತಿ ಇದ್ದಷ್ಟು ನಮಗೆ ಮೀನಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಕರಗಿದ ಆಮ್ಲಜನಕ ನಮಗೆ ಮಿನಿಮಮ್ ಸರಾಸರಿ 5 PPM ಇರಬೇಕು. ಮತ್ತೆ ಮಳೆಗಾಲದಲ್ಲಿ ನೀರು ಬಂದು ಸೇರೋದ್ರಿಂದ ಆಮ್ಲಜನಕದ ಕೊರತೆ ಏನೂ ಆಗೋದಿಲ್ಲ, ಆದರೆ ಬಗ್ಗಡತೆ ಆದಾಗ ನೀರಿನಲ್ಲಿರುವ ಕರಗಿದ ಆಮ್ಲಜನಕ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ರಂಜಕ ಮತ್ತು ಸಸಾರಜನಕನು ಸಹ 1:4 or 1:8 ಬೆರೆಸಿ ಇದ್ರೆ ಒಳ್ಳೇದು. ಸೊ ಇದೆಲ್ಲವೂ ಮೀನುಗಳ ಬೆಳವಣಿಗೆಗೆ ಯೋಗ್ಯವಾಗಿರುವಂತಹ ಪ್ಯಾರಾಮೀಟರ್ಸ್, ಅಂದ್ರೆ ನೀರಿನ ಗುಣಧರ್ಮಗಳು, ನೀರಿನ ಗುಣಧರ್ಮಕ್ಕೆ ಅನುಗುಣವಾಗಿ ಅವುಗಳನ್ನು ನಾವು ಚೆಕ್ ಮಾಡ್ತಾ ಇರಬೇಕು. ಹೌದು ಹೌದು ಹೌದು. ಸೊ ಈ ನಿಟ್ಟಿನಲ್ಲಿ ಮಣ್ಣಿನ ಗುಣಧರ್ಮ ಮತ್ತು ನೀರಿನ ಗುಣಧರ್ಮಕ್ಕೆ ಅನುಗುಣವಾಗಿ ಜೈವಿಕ ಉತ್ಪನ್ನಗಳು ನಿರ್ಧಾರ ಆಗುತ್ತೆ. ಸೊ ಈ ತರ ಜೈವಿಕ ಉತ್ಪನ್ನಗಳು ಯಾವ್ಯಾವುದು ಅಂದ್ರೆ ಫೈಟೋಪ್ಲಾಂಕ್ಟನ್ ಮತ್ತೆ ಝೂ ಪ್ಲಾಂಕ್ಟನ್ ಅಂತ ಕೇಳ್ತೀವಿ. ಇದೆಲ್ಲ ಮಳೆಗಾಲದಲ್ಲಿ ಏನು ಪಾತ್ರ ವಹಿಸುತ್ತೆ ಅಂದ್ರೆ, ಮಳೆಗಾಲದಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಆಗಿರೋದ್ರಿಂದ, ಮತ್ತೆ ಮೋಡ ಕವಿದ ವಾತಾವರಣ ಇರೋದ್ರಿಂದ, ಮತ್ತೆ ಉಷ್ಣಾಂಶ ಡ್ರಾಪ್ ಆಗೋದ್ರಿಂದ ಕಡಿಮೆ ಆಗೋದ್ರಿಂದ ರಾಸಾಯನಿಕ ಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಸೊ ಆ ತರ ವ್ಯತ್ಯಾಸಗಳು ಉಂಟಾದಾಗ ಮೀನಿನ ಒಂದು ಬೆಳವಣಿಗೆಯಲ್ಲೂ ಸಹ ವ್ಯತ್ಯಾಸವನ್ನು ಕಾಣಬಹುದು. ಸರ್ ತುಂಬಾ ಸಂತೋಷ. ಅದೇ ರೀತಿ ಮಳೆಗಾಲದಲ್ಲಿ ಜೈವಿಕ ಅಂಶಗಳ ಪಾತ್ರವೇನು ಮತ್ತು ಅವುಗಳು ಯಾವ್ಯಾವು? ಇದು ಸಹ ಬಹಳ ಉಪಯುಕ್ತವಾದಂತ ಒಂದು ಪ್ರಶ್ನೆ. ಏಕೆಂದ್ರೆ ಜೈವಿಕ ಅಂಶಗಳಲ್ಲಿ ಮತ್ತೆ ನಾವು 3 ವಿಭಾಗಗಳನ್ನ ವಿಂಗಡಣೆ ಮಾಡಬೇಕಾಗತ್ತೆ. ಉತ್ಪಾದಕತೆ ಅಥವಾ ಉತ್ಪಾದಕರು ಅಂತ ಹೇಳ್ತೀವಿ, ಪ್ರೊಡ್ಯೂಸರ್ಸ್ ಅಂತ, ಮತ್ತೆ ಬಳಕೆದಾರರು ಕನ್ಸ್ಯೂಮರ್ಸ್ ಗಳು ಅಂತ ಹೇಳ್ತೀವಿ, ಮತ್ತೆ ವಿಭಜಕನಕಾರರು ಅಂತ ಹೇಳ್ತೀವಿ, ಡಿಕಂಪೋಸರ್ಸ್ ಅಂತ. ಸೊ ಈ ಉತ್ಪಾದಕರು ಯಾವ್ಯಾವುದು? ಸೂರ್ಯನ ಕಿರಣದಿಂದ ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರವನ್ನ ಸಸ್ಯಜನ್ಯ ಸೂಕ್ಷ್ಮಜೀವಿಗಳು ಉತ್ಪಾದನೆ ಮಾಡಿ ಅದು ನೈಸರ್ಗಿಕವಾಗಿ ಆಹಾರವಾಗುವ ಮೀನುಗಳಿಗೆ ಆಕ್ಟ್ ಮಾಡುತ್ತೆ, ಮತ್ತೆ ಅದು ಆಟೋಟ್ರೋಫ್ ಆಗಿರೋದ್ರಿಂದ ಅದು ನೈಸರ್ಗಿಕವಾಗಿ ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಸೊ ಇದನ್ನ ಆಹಾರವಾಗೂ ಬಳಕೆ ಆಗುತ್ತೆ, ಮತ್ತೆ ಆಕ್ಸಿಜನ್ ವೃದ್ಧಿ ಮಾಡೋದಕ್ಕೂ ಸಹ ಈ ಉತ್ಪಾದಕ ಅಥವಾ ಉತ್ಪಾದಕತೆಗೆ ಸಹಕಾರಿಯಾಗುತ್ತೆ. ಅದೇ ನಿಟ್ಟಿನಲ್ಲಿ ಬಳಕೆದಾರರು ಅಂದ್ರೆ ಕನ್ಸ್ಯೂಮರ್ಸ್ ಯಾರ್ಯಾರು ಅನ್ನೋದಾದ್ರೆ, ಉತ್ಪಾದಕರ ಮೇಲೆ ಅವಲಂಬನೆ ಆಗಿರುವಂತಹದ್ದು ಸಸ್ಯಾಹಾರಿಗಳನ್ನ ತಿಂದು ಮಾಂಸಾಹಾರಿಗಳು ಅಥವಾ ಹರ್ಬಿವರಸ್ ಅಥವಾ ಕಾರ್ನಿವರಸ್ ಗಳು ಬದುಕ್ತವೆ. ಹಾಗೆ ಡಿಕಂಪೋಸರ್ಸ್ ಗಳಲ್ಲಿ ಬ್ಯಾಕ್ಟೀರಿಯಾಗಳು, ಶಿಲೇಂದ್ರಗಳು ಅಂದ್ರೆ ಉಪಯುಕ್ತವಾಗಿರುವಂತಹ ಬ್ಯಾಕ್ಟೀರಿಯಾಗಳು, ಈ ಒಂದು ಪದಾರ್ಥಗಳನ್ನು ಸಹ ಎಟರೋಟ್ರೋಪ್ಸ್ ಅಂತ ಹೇಳ್ತೀವಿ. ಸೊ ಮೀನುಗಳು ಅದನ್ನೆಲ್ಲವನ್ನು ತಿಂದು ಬದುಕುತ್ತೆ. ಇವೆಲ್ಲ ನಿರ್ಧಾರ ಆಗೋದು ಮಳೆಗಾಲದಲ್ಲಿ ಅದರದ ಪ್ಯಾರಾಮೀಟರ್ಸ್ ಅಂದ್ರೆ ಭೌತಿಕ ಒಂದು ಗುಣಧರ್ಮಗಳಾದಂತಹ ಉಷ್ಣಾಂಶ, ರಸಸಾರ, ಕ್ಷಾರತೆ ಮತ್ತೆ ಜೈವಿಕ, ಈ ಎಲ್ಲಾ ಅಂಶಗಳು ಈ ಮಳೆಗಾಲದಲ್ಲಿ ಒಂದು ಏರುಪೇರು ಕಾಣೋದ್ರಿಂದ ನಮಗೆ ಮೀನಿನ ಬೆಳವಣಿಗೆ ಮತ್ತು ಮೀನು ಸಾಕಾಣಿಕೆಗೆ ಒಂದು ಪ್ರಖರತೆಯನ್ನ ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ. ತುಂಬಾ ಸಂತೋಷ ಸರ್. ಇಲ್ಲಿವರೆಗೂ ನಮಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವಂತಹ ತೊಂದರೆಗಳು ಮತ್ತು ಅವುಗಳ ನಿಯಂತ್ರಣ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಅದೇ ರೀತಿ ಈಗ ನಮ್ಮ ಯುವ ರೈತರು ಅಥವಾ ಈಗ ಆಲ್ರೆಡಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ತಮ್ಮ ಒಂದು ಕಿವಿ ಮಾತೇನು ಹೇಳ್ತೀರಿ? ಮಳೆಗಾಲದಲ್ಲಿ ಹೆಂಗೆ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗುತ್ತೋ ಹಾಗೆ ಮೀನುಗಾರಿಕೆಯೂ ಸಹ ಪ್ರಾರಂಭ ಆಗೋದ್ರಿಂದ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ನಮ್ಮ ಭಾರತೀಯ ಗೆಂಡೆ ಮೀನುಗಳಾದ ಕಟ್ಲಾ, ರೋಹು, ಬೃಗಾಲ್ ಅನ್ನೋವು, ಮತ್ತೆ ವಿದೇಶಿ ಮೀನುಗಳಾದ ಹುಲ್ಲುಗೆಂಡೆ, ಮತ್ತೆ ಮಿರರ್ ಕಾರ್ಪ್, ಮತ್ತೆ ಕಾಮನ್ ಕಾರ್ಪ್ ಅಂತ ಇರ್ತವೆ. ಸೊ ಅದನ್ನು ಸಹ ನಾವು ಮೀನುಗಾರಿಕೆಯನ್ನ ಈ ಮಳೆಗಾಲದಲ್ಲಿ ಪ್ರಾರಂಭ ಮಾಡಿದ್ರೆ ಒಳ್ಳೇದು. ತುಂಬಾ ಸಂತೋಷ ಸರ್. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತ, 9141-88-5905. ಆತ್ಮೀಯ ರೈತ ಬಾಂಧವರೇ, ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ಹೇಳಿದಂತಹ ನಂಬರ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9141-88-5905 ಈ ನಂಬರ್ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಾವು ಡಾಕ್ಟರ್ ಎಸ್ ವಿಜಯಕುಮಾರ್ ಅವರಿಂದ ಪಡೆದುಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿಯನ್ನ ಮೀನುಗಾರಿಕೆಯಲ್ಲಿ ತಿಳಿಸಿಕೊಟ್ರಿ. ಇಲ್ಲಿವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಮೀನುಗಾರಿಕೆಯಲ್ಲಿ ಅನುಭವವನ್ನು ಹಂಚಿಕೊಟ್ಟಿದ್ದಕ್ಕೆ ತಮಗೆ ರೈತರ ಪರವಾಗಿ ಹಾಗೂ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಹಾಗೂ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ತನಕ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ವಿಜಯಪುರದ ಭೂತ್ನಾಳದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ಎಸ್ ವಿಜಯಕುಮಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ರಾಯ್ ಸಾಳುಂಕೆ. ನೀವು ಮಿಸ್ಟರ್ ಡಿಪೆಂಡೆಬಲ್, ನೀವೇ ಹೇಳಿ ಬೆಸ್ಟ್ ಎಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡೆಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳುವಿರಿ. ಶೋಭಕ ಏನು ಕರೆದಂಗೇನೋ ವಾಸನೆ ಉಂಟದಲ್ಲ ಮನ್ಯಾಗ. ಹೌದಾ? ಮೂಗ್ ಬಾಳ ಚುರುಕದ ಬಿಡಪ್ಪ ನಿಂದು. ಅಲ್ಲ, ನನ್ನ ಮೂಗು ಕೆಲವೊಂದ್ ಕಡೆ ಬಾಳ ಚುರುಕ. ಹೌದಲ್ಲ, ಕರೆದಂತ ನೋಡಿದ ಕೂಡಲೇ ಚುರುಕಾಯಿ ಬಿಡುತ್ತೆ. ಅಲ್ಲ, ಶೋಭಕನ ಮನೆ ಬಂದ್ರೆ ಬಾಳ ಚುರುಕ ಆಗ್ತದೆ. ಯಾಕಂತಂದ್ರ ನೀ ಹಂಗ ದಿಲ್ಲಿ ಕೊಡ್ತಿ ಒಂದು, ಆದ್ರೆ ಸ್ವಲ್ಪ ಮೂಗ್ ಹುಡುಕಿರ್ತಲ್ಲ ಇನ್ನ ಹೆಚ್ಚು ಸಿಗ್ತಾವೇನೆ. ನಾನು ಹಂಗೆ ಅನ್ಕೊಂಡೆ ಮಾಡಿದ್ನಪ್ಪ. ಇವತ್ತ ಬಾಳ ದಿನ ಆಯ್ತು, ಯಾಕೋ ರಾಜಣ್ಣ ಈ ಕಡೆ ಹಾಯ್ದಿಲ್ಲ, ಹಾಯ್ದ್ರು ಹಾಯ್ಬಹುದು ಅಂತ ಅನ್ಕೊಂಡೇ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಶಂಕರ್ ಪಳೆ ಮಾಡಿ, ಖಾರನ್ ಮಾಡಿ, ಸಿ ಏನು ಮಾಡಿ? ಸಿ ಅಂದು ಮಾಡಿನಿ, ಖಾರಂದು ಮಾಡಿ, ನಿನ್ಗೆ ಯಾವ್ದು ಬೇಕು? ಅಲ್ಲ, ಯಾವ್ದು ಬೇಕು ಅಂದ್ರೆ ಎರಡು ಬೇಕು. ಅದಕ್ಕಿಂತ ಮೊದಲು ಒಂದು ಉತ್ತರ ಕೊಡು. ಏನದು ಪ್ರಶ್ನೆ? ಮತ್ತೇನು ಕೇಳಲ್ಲ. ಎದರ್ಲಿಂದ ಮಾಡಿ? ಎದರ್ಲಿಂದ ಅಂದ್ರೆ ಗೋಧಿ ಹಿಟ್ಟಿನಿಂದ ಮಾಡ್ತಾರಪ್ಪ, ಮೈದಾರ್ಲಿಂದ ಮಾಡ್ತಾರ. ನಾನಂತೂ ಮೈದಾದಿಂದ ಮಾಡೀನಿ. ಹೌದಾಗ್ತಾವ? ಹೌದಲ್ಲ. ಚಂದ ಆಗ್ತಾವ, ಕುರುಕುರ ಅಂತಾವ. ಹೌದಲ್ಲ. ಶೋಭಕ, ಇಲ್ಲಿ ನಂದೊಂದು ನಿಂಗ ಸಲಹೆ ಅದ, ನೀ ಕೇಳಬಹುದು ಬಿಡಬಹುದು, ನಿನ್ ಬಿಟ್ಟಿತ್ತು. ಹೌದಾ? ಏನಪ್ಪ ಅಂತ ಸಲಹೆ? ಏನಂದ್ರ ತಜ್ಞರು ಏನ್ ಹೇಳ್ತಾರಂತಂದ್ರ, ಈ ಮೈದಾ ಹಿಟ್ಟಿಂದ ತಯಾರ ಮಾಡಿರುವಂತ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಬೇಕು, ಉಪಯೋಗ ಮಾಡದೇ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹೌದಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತಂದ್ರ ಎಲ್ಲ ಸೋಸಿ ಸಣ್ಣದ್ ಬಂದಿರ್ತದ. ಹೌದು. ಗೋಧಿ ಹಿಟ್ಟಿನಾಗ ಇರ್ತೇಳು, ಮ್ಯಾಲಿಂದ ಸಿಪ್ಪಿರ್ತಲ್ಲ, ಆ ಸಿಪ್ಪಿನೊಳಗ ನಾರಿನಂಶ ಇರ್ತದ. ಹೌದು. ಗುರುತಿರುವಂತದ್ದ ಮೈದಾ ಮಾಡ್ಬೇಕಂತಂದ್ರೆ ಎಲ್ಲ ಹೋಗ್ಬಿಟ್ಟಿರ್ತದ. ಹೌದು. ಎಲ್ಲ ತೆಗೆದು ಒಳಗಿಂದ ಬೆಳ್ಳಂದ ಬರ್ತಲ್ಲ, ಅದು ಹೆಲ್ತ್ಗೆ ಚಲೋ ಅಲ್ಲ. ಹೌದಾ? ಅದಕ್ಕೆ ಅದು ತಿನ್ಬಾರ್ದು. ಈಗ ನೀ ಹೇಳ ಅವ್ರಿಗೆ ಆಗ್ತಾವ ಅಂತ ತಿಳ್ಕೊಳ, ಆಗೋಲಾಗ ಸ್ವಲ್ಪ ಬಿರ್ಸು, ಗೋಧಿ ಹಿಟ್ಟಿಂದ ಮಾಡೋದು ನೋಡು. ಹೌದಂತಿ. ಅದಕ್ಕೆ ಇವತ್ತ ನಾ ಈ ಮೈದಾ ಹಿಟ್ಟಿಂದ ಮಾಡಿದ್ದು ತಿನ್ನೋದಿಲ್ಲ. ಏನ ತಿಳ್ಕೊ? ಅಂದ್ರೆ ನಿನ್ ಸಲುವಾಗಿ ಬೇರೆನೆ ಮಾಡ್ಬೇಕಾಯ್ತಪ್ಪ. ನೀ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಹಿಟ್ಟು ಕಲಸಿ ಇನ್ನೊಮ್ಮೆ ಕರೆದು ಎರಡು ರುಚಿ ನೋಡಿ. ಹೌದಾ? ಅಷ್ಟೇ ಮಾಡೋಣ ಅಂತ ತಗೋ. ಇದನ್ನ ಮಾಡಿದ್ ಏನಾರ ಮಾಡೋಣ ಅಂತ ಆಮೇಲೆ ಅದಕ್ಕೆ ಈಗ ಇನ್ನೊಂದ್ ಸ್ವಲ್ಪ ಬಿಟ್ಟು ಅದನ್ನ ಮಾಡೋಣ ಅಂತ. ಆಮೇಲೆ ಇನ್ನೊಂದ್ ಶೋಭಕ, ಈ ಬೇಕರಿ ಸಾಮಾನುಗಳು ಇರ್ತಾವ ನೋಡು. ಹೌದು. ಅವು ಇರ್ಲಿ, ಯಾವುದೇ ಒಂದು ಮೈದಾಲಿಂದ ಮಾಡಿರುವಂತದ್ದು ಪದಾರ್ಥಗಳು ನಾವು ತಿನ್ಬಾರ್ದು, ಮಕ್ಕಳಿಗೆ ಕೊಡಬಾರ್ದು. ಬೇಕರಿ ಒಳಗೆ ಮಾತ್ರ ಎಲ್ಲಾನು ಮೈದಾನದಿಂದ ಇರ್ತದಪ್ಪ. ಅದು ಈಗ ಬದಲಾವಣೆ ಆಗ್ಲಿತ್ತದ. ಈ ನೀವು ಹೋಟೆಲ್ನಾಗ ನಾರ್ತ್ ಇಂಡಿಯನ್ ಊಟಕ್ಕೆ ಹೋದ್ರೆ ತಿಟ್ಕೋ, ಈ ತಂದೂರಿ ರೊಟ್ಟಿ ಇರ್ತಲ್ಲ, ಅದು ಮೈದಾ ಗೋಧಿ ಹಿಟ್ಟು ಎರಡ ಕಲ್ಸಿಯನ್ನು ಮಾಡ್ತಿರ್ತಾರೆ. ಆದ್ರೆ ಗೋಧಿ ಹಿಟ್ಟು ಮಾಡಿರುವಂತ ತಂದೂರಿಗಳು ಸಿಗ್ಲಿತ್ತವ. ಅದು ಬದಲಾವಣೆ ಅದೇ ಆಗ್ಯದ. ನಾವು ಕೇಳ್ಬೇಕು. ಹೌದು. ಮತ್ತೆ ಇದ್ರಿಂದ ತಂದೂರಿ ಮಾಡಿವ ಏನ್ರಿ ಅಂತೇಳಿ ಅಂದ್ರೆ ನಾ ಹೇಳ್ದೇನು ಇಂಥವ್ ಬಿಟ್ಟು ಬಿಡೋದು. ಇದ್ರ ಬದಲಾಗಿ ಶೋಭಕ ಏನದು? ಏನು ನವಣಿ, ರಾಗಿ, ಸಾವಿ, ಕೊರ್ಲ, ಇವೇನು ಸಿರಿಧಾನ್ಯಗಳು ನೋಡು, ಇವ್ದ್ರಿಂದ ನಾವು ದೂರ ಹೋಗಿವಲ್ಲ. ಹೌದು. ಅವಕ್ ಮತ್ತೆ ಬರ್ರಪ್ಪ ಬರ್ರಪ್ಪ, ನೀವು ಚಲೋ. ಅಲ್ಲ ರಜಾಣ, ಇವತ್ರಲಿಂದ ಬಿಸ್ಕಿಟ್ ಅದು ಬ್ರೆಡ್ ಅದು ಮಾಡ್ತಾರಂತ ಕೇಳಿನಪ್ಪ ನಾನು. ಎಲ್ಲಾ ಮಾಡಬಹುದು. ಹೌದಾ? ಎಲ್ಲಾನೇ ಮಾಡಬಹುದು. ಬಿಸ್ಕಿಟ್ ಬ್ರೆಡ್ ಮಾಡಬಹುದು. ಇನ್ನೊಂದ್ ಚಲೋ ಅಂದ್ರ ನೀವ್ ಉಪ್ಪಿಟ್ಟು ಮಾಡಬಹುದು, ನೀ ಗುಳ್ಪಂಗ್ಲು ಮಾಡಬಹುದು, ದೋಸೆ ಮಾಡಬಹುದು. ನಿಂಗ್ ಬೇಡಪ್ಪ ಬಾಳ ಟೇಸ್ಟ್ ಅದೇ ಬೇಡ ಅಂತಂದ್ರ ಮತ್ತೆ ದೋಸೆ ಮಾಡ್ಲಿಕ್ಕೆ ಅಕ್ಕಿ ಹಾಕ್ತಿ, ಉದ್ದಿನ ಬೇಳೆ ಹಾಕ್ತಿ. ಅದ್ರಾಗ ಒಂದ್ ಬಟ್ಲ್ ಅಕ್ಕಿ ಕಡಿಮೆ ಮಾಡದ, ಒಂದ್ ಬಟ್ಲಿ ಹಾಕ್ಬಿಡುದು. ಓಹೋ, ಎರಡು ಟೇಸ್ಟ್ ಆಗ್ಬಿಡ್ತದ. ಟೇಸ್ಟ್ ಆಗ್ಬಿಡ್ತು. ಸೇರಿದಾರೆ ಒಳಗ ಹೋದಂಗಾಯ್ತು. ಹೌದೌದು. ಆಮೇಲೆ ಮಕ್ಕಳು ಬರೀ ಅವೇ ಮಾಡೋದು, ತಿನ್ನೋದಿಲ್ಲ ತಿನ್ನಂಗಿಲ್ಲ ಅಂತ, ಗಂಡನ್ನು ತಿನ್ನೋದಿಲ್ಲ ತಿನ್ನ, ಏನ್ ಮಾಡೋದು ಅದಂತ ಹಾಕ್ಬಿಡೋದು. ಗೊತ್ತಾಗ್ಬೋದು. ಬಹಳ ರುಚಿಯಾಗ್ಯಾವ ಅಂದ್ರೆ ಹೇಳ್ಬಾರ್ದು. ಹೌದೌದು ಹೇಳಿ. ಇನ್ನೊಂದ್ಸರಿ ತಿನ್ನಂಗಿಲ್ಲ ಅದನ್ನ, ಅದ್ರದಾಗ ಹಾಕಿಲ್ಲ ಅಂದ್ರೆ ಹಾಕಿಲ್ಲ ಅಂತ ಹಿಂಗ ಹಾಕಿ ನೋಡು. ಅದಕ್ಕೆ ಈ ಸಿರಿಧಾನ್ಯಗಳನ್ನ ಸ್ವೀಟ್ಸ್ ಅಂತ ಮಾಡ್ಕೊಂಡು ನಾವು ತಿನ್ಬಹುದು. ಆಮೇಲೆ ಇನ್ನೊಂದೇನಂದ್ರೆ ಶೋಭಕ್ಕ, ಬಹಳ ಮುಖ್ಯ, ಈ ಕಡೆ ಕಡೆ ನಾವು ನೋಡ್ಲಿತ್ತಲ್ಲ ಹೆಲ್ತ್ ಬಹಳ ಸೂಕ್ಷ್ಮ. ಹೌದಲ್ಲ, ಅದಕ್ಕೆ ಎಲ್ಲರೂ ಹೇಳ್ತಾರ ಯೋಗ ಬಹಳ ಮುಖ್ಯ. ಯೋಗ ನಮ್ಮ ದೇಶದ್ದು, ಇಡೀ ಜಗತ್ತಿಗೆ ನಾವು ಕೊಟ್ಟಿರುವಂತ ಒಂದು ವಿದ್ಯೆ. ಅದನ್ನ ಈ ಕಡೆ ಕಡೆ ಗಾಳಿ ಬಹಳ ಬೀಸಿದವ. ಹೌದು, ಬಹಳ ಮಂದಿ ಮಾಡ್ಲಿತ್ತಾರ, ಬಹಳ ಮಂದಿ. ಆಮೇಲೆ ಟಿವಿ ಒಳಗ್ ಸಹ ತೋರಿಸ್ತಾರಪ್ಪ, ಟಿವಿದಾಗ ತೋರಿಸ್ತಾರ, ರೇಡಿಯೋದಾಗ ಹೇಳ್ತಾರ, ಎಲ್ಲ ಕಡೆ ಮಾಡ್ತಾರ. ಹೌದೌದು. ಆದ್ರ ಇನ್ನೂ ಮಾಡದೆ ಇರೋಂತ ಸಂಖ್ಯೆನು ಬಹಳ. ಹೌದು, ಬಹಳ ಜನ ಮಾಡಂಗೆ ಇಲ್ಲಪ್ಪ. ನೀ ಅದ್ರ ನೀ ಏನು ಬಹಳ ತಂದಲ್ಲ ಅದ್ರದಾಗಿದ್ದಿ ನೋಡ. ಅದಕ್ಕೆ ನಿಂಗ್ ಬಹಳ ನಾಗಿಂದು ಎಳ್ಕೊಂಡು ಬರ್ಬೇಕು. ಅದಕ್ಕೆ ಯೋಗ ಮಾಡ್ಬೇಕು, ಆಮೇಲೆ ವಾಕಿಂಗ್ ಮಾಡ್ಬೇಕು. ಈಗ ಶುಗರು ಬಿ ಪಿ ಆಗ್ಯಾವಂತಂದ್ರೆ ಕಾಮನ್ ಫ್ರೆಂಡ್ ಆಗ್ಯಾವ. ಹೌದು ಅಲ್ಲ ರಜಣ, ಇನ್ನೊಂದೇನ್ ಕೇಳ್ತೀನಿ, ಈಗ ವಾಕಿಂಗ್ ಅಂತಂದಲ್ಲ ನೀನು, ಸಂಜೆ ಮಾಡಿ ಎಲ್ಲರ ವಾಕಿಂಗ್ ಹೊಂಟ್ ಕೂಡ್ಲೇ ಯಾಕ್ರಿ ಬಂತೇನ್ರಿ ನಿಮಗ್ನು ಬಿ ಪಿ ಶುಗರ್? ಹೌದಿಲ್ಲ, ನಾವ್ ಎಷ್ಟ ಅದಕ್ಕೆ ಕರೆನೆ ಇದಾಗ್ಬಿಟ್ಟು ಅಂತ, ಅದು ಬಂದ ಕೂಡ್ಲೇ ವಾಕಿಂಗ್ ಚಾಲು ಮಾಡ್ತಾರ ಅನ್ನೋದೊಂದು ಟ್ರೆಂಡ್ ಆಗಿಬಿಟ್ಟು. ಅದು ಕರೇನು ಅಂತ ಅನ್ಕೊನಿ, ಏನು ಬಹಳ ಮಂದಿಗೆ ವಾಕಿಂಗ್ ಶುರು ಮಾಡ್ಯಾರ ಅಂತಂದ್ರ ಇದು ಏನೋ ಆಗಿದ್ದು, ಇದೇನೋ ಸಮಸ್ಯೆ ಅದೇ ಪ್ರಾಣಿ ಒಳಗೆ. ಅದಕ್ಕೆ ಡಾಕ್ಟರ್ ನನಗೂ ಹಂಗೆ ಬಹಳ ಮಂದಿ ಕೇಳ್ರಿ ನಿಮಗೂ ಶುಗರ್ ಬಿ ಪಿ ಬಂದೇನ್ರಿ? ಇಲ್ರಿ ಅಂತ. ನಾನೇ ಇಲ್ರಪ್ಪ, ಅದಕ್ಕೆ ದೂರ ಇಡ್ಬೇಕಂತ ತಿಳ್ಕೊಂಡು ವಾಕಿಂಗ್ ಯೋಗ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಶೋಕ, ಬಹಳ ಮಂದಿ ಏನಂದ್ರೆ ಗೊತ್ತೇನು, ಎಲ್ ಟೈಮ್ ಅದ್ರಿ ಯೋಗ ವಾಕಿಂಗ್ ಮಾಡ್ಲಿಕ್ಕೆ. ಹೌದು, ಮುಂಜಾನೆ ಒಂದು ಬಡದಾಡ್ತೀವಿ ಬಡದಾಡ್ತೀವಿ, ಗಂಡ ಹೆಂಡತಿ ಇಬ್ರು ಅಂತಂದ್ರ ಒಂದಕ್ಕೊಂದು ಹತ್ತವಲ್ದು. ನೀವೇನು ಯೋಗ ವಾಕಿಂಗ್ ಭಾರಿ ಆದ್ರಪ್ಪ ಅಂತಾರ. ನಂದೇ ನೀವ್ ಎಷ್ಟು ಕೇಳ್ತೀರಿ ಅಂದ್ರೆ, ನಂದೇ ನಿಮಗೂ 24 ತಾಸು ಸೇವ, ನನಗೂ 24 ತಾಸು ಸೇವ. ಹೌದಲ್ಲ, ನೀವ್ ಎಷ್ಟು ಕೇಳ್ತೀರಿ? ಇಲ್ಲ ನಾವು 6:30 ಜಲ್ದಿನೇ ಹೇಳ್ತೀರಿ. ನಂದೇ 6:30 ಹೇಳ್ತಿರ್ಲೋ, ನನ್ನ ಕಡೆಯಿಂದ ಏನ್ ಮಾಡ್ರಿ, 1 ತಾಸು ಜಲ್ದಿ ಹೇಳ್ರಿ. 6:30 ಹೇಳ್ತಿರ್ಲೋ 5:30 ಹೇಳ್ರಿ, 7 ಹೇಳ್ತಿರ್ಲೋ 6 ಕೇಳ್ರಿ. 1 ತಾಸು ಮುಂಜಾನೆ ಹೇಳ್ತಿರ್ಲ, ಅದು ಯಾರು ತೋಳಿಕ್ ಸಾಧ್ಯ ಇಲ್ಲ. ಏ, ಎಲ್ಲರೂ ಮಲ್ಕೊಂಡಿರ್ತಾರ. ಹೌದು, ನಿಮ್ಮಂತ ದೋಸ್ತರು ಹೇಳ್ತಾರ ನೋಡು, ಆ ಕೆಟಗರಿಗಿದ್ದವ್ರು ಎಲ್ಲರೂ ಮಲ್ಕೊಂಡಿರ್ತಾರ. ಅವ್ರು ಫೋನೇ ಮಾಡೋದಿಲ್ಲ, ಅವ್ರ ಮನೆಗೆ ಬರೋದಿಲ್ಲ, ಆ ಟೈಮ್ ಯಾರು ಡಿಸ್ಟರ್ಬ್ ಮಾಡುದು. ಫಸ್ಟ್ ಕ್ಲಾಸ್ 6 ಫ್ರೆಶ್ ಆಗಿ 1/2 ತಾಸು ಯೋಗ ಮಾಡ್ರಿ, 1/2 ತಾಸು ವಾಕಿಂಗ್ ಮಾಡ್ರಿ. ಒಂದ್ಸಲ ಶುರು ಮಾಡ್ರಿ 1-6 ತಿಂಗಳ, ಅದೇನಾಗತ್ತೆ ಅಂದ್ರೆ 6 ಹೋಗಿದ 5 ಬರ್ತದೆ ತಾನೆ. ಹೌದೌದು, ಆ 1 ತಾಸು ಯೋಗ ಆಗತ್ತ, 1 ತಾಸು ವಾಕಿಂಗ್ ಆಗ್ತದೆ ಅಂತಂದ ಏನಾಗತ್ತೆ ಹೇಳು, ನಮಗ 24 ತಾಸಲ್ಲ 26 ತಾಸು ಸಿಕ್ಕಂಗಾಗತ್ತ. ಈಗ 2 ತಾಸು ಮಲ್ಕೊಂಡು ಕಳಿತಿದ್ವ 24ರಾಗ, ಈ 24ರ ಏನಿರುತ್ತೆ 2 ತಾಸು ನಾವು ಜಲ್ದಿ ಎಳಿತೀವಿ. ಅದಕ್ಕೆ 24+2 26 ಆದಂಗತ್ತ ನನ್ನ ಲೆಕ್ಕ. ಅದಕ್ಕೆ ಈ ರೀತಿ ನಾವು ಆರೋಗ್ಯವನ್ನ ಚಲೋತ್ನಾಗ ಇಟ್ಕೊಂಡಿವಿ ಅಂತಂದ್ರ ನಮ್ಮ ಮಕ್ಕಳಿಗೆ ನಾವ್ ಏನರ ಕೊಡಬೇಕಾಗಿತ್ತು ಅಂತಂದ್ರ ನಮ್ಮ ಆರೋಗ್ಯ ಕೊಡಬೇಕು. ಹೌದು, ಯಾಕಂತ ಕೇಳಿ. ಯಾಕಂತಂದ್ರ ನಾನೇ ಹೇಳ್ತೀನಿ ತಗೋ, ನೀ ಆರಾಮಿದ್ದಿ ಅಂದ್ರೆ ಮಕ್ಕಳು ಆರಾಮಿರ್ತಾರಪ್ಪ. ಹಂಗಲ್ಲ, ನೀ ಹಾಸಿಗೆ ಹಿಡಿದಿ ಅಂತಂದ್ರ ಅವ್ರ ಹಾಸಿಗೆ ಬಿದ್ದಂಗೆನೆ ಆಗ್ತದ, ಅವ್ರ ನಿನ್ ಸಲುವಾಗಿ ಕಾಳಜಿ ಮಾಡೋದಾಗ್ತದೆ. ಅದು ಒಂದಾಯ್ತು. ಇನ್ನೊಂದು, ಈಗ ಶುಗರ್ ಏನ್ ತೋರಿಸ್ಕೊಳಿಕ್ ಹೋಗಿರ್ತಾರ ನೋಡು ಡಾಕ್ಟರ್ ಬಲ್ಲಿ, ಶುಗರ್ ಬಂತಂದ್ರ ಬಳವಳಿ ನಿಮ್ ಮನೆಗೆ ನಿಮ್ ಪೇರೆಂಟ್ಸ್ ಗು ಶುಗರ್ ಅದೇನ್ರಿ? ಹಾಗಾದ್ರೆ ಅವ್ರಿಗೂ ಅದೇನ್ರಿ ಕೇಳ್ತ? ಅದ ಅಂದ್ರ ಇಲ್ಲ ಅವ್ರಲಿಂದ ಅದು ಬಂದ್ರೆ ಅಂದ್ರೆ ನಮ್ಮ ಮಕ್ಕಳಿನ ಆರೋಗ್ಯ ಖರೆ ಆರೋಗ್ಯ ಕೊಡಬೇಕು ಅಂತಂದ್ರ ನಾವು ಆರೋಗ್ಯವತವಾಗಿದ್ದೀವಿ ಅಂತಂದ್ರೆ ಅವ್ರಿಗೆ ಬಿ ಪಿ ಬರೋದು ಶುಗರ್ ಬರೋದು ನಾವು ತಡೆ ಹಿಡಿದಂಗಾಗತ್ತೆ. ಇನ್ನು ಅವ್ರ ಜೀವನ ಶೈಲಿಯಿಂದ ಅವ್ರು ತಂದ್ಕೊಳ್ತಾರದ ಅದು ಬೇರೆ. ಹೌದೌದು, ನಾವು ಮಾತ್ರ ಅವ್ರಿಗೆ ಕೊಡಬಾರ್ದು. ಏನಂತೀನಿ ಬರೋಬ್ಬರ ಬಿಡು, ಏನ್ ಅನ್ನೋದೇನದ ಇದ್ರದಾಗ ಅಂತಂದ್ರೆ ನೀ ನಿನ್ನ ಮಕ್ಕಳಿಗೆ ಪ್ರೀತಿ ಮಾಡ್ತೀಯ ಇಲ್ಲ ಅದು ನನಗೆ ಹೇಳಿ. ಯಾರು ಮಕ್ಕಳಿಗೆ ಪ್ರೀತಿ ಮಾಡಂಗಿಲ್ಲ, ಇದು ಒಂದು ವೇಳೆ ವಿಚಿತ್ರ ಕೇಳ್ತೀಯಪ್ಪ ನೀನು ಅಂತಂದ್ರೆ ಯೋಗ ವಾಕಿಂಗ್ ಎಂದ ನೀ ಶುರು ಮಾಡ್ತ ನೋಡು, ಅವಾಗ ನಿನ್ನ ಮಕ್ಕಳಿಗೆ ನೀ ಪ್ರೀತಿ ಮಾಡಿದಂಗ ಅಂತ ನಂದ. ಹೌದಾ, ನೋಡಮ್ಮಂತಗೋ ನೀ ತಗೋ ಅಂದ್ರೆ ಮುಗಿದ ತಗೊಂಡು ಹೋಗೋದ ಆ ಕಡೆ ಹೋಗ್ಬಿಡ ತಗೊಂಡು ಏನಾಗೋದಿಲ್ಲ. ಅದಕ್ಕೆ ಗಟ್ಟಿ ನಿರ್ಧಾರ ಮಾಡು. ಏನಂತ ಗಟ್ಟಿ ನಿರ್ಧಾರ ಮಾಡಿ ನಾನು ನಾಳೆಯಿಂದ 6 ಕೇಳ್ತೀನಿ, 5 ಬೇಡ. ಎದಿ ಹೊಡ್ಕೋಬೇಡಿ, 6 ಕೇಳ್ತೀನಿ, 6 ಕೆದ್ದು ಯೋಗ ವಾಕಿಂಗ್ ಶುರು ಮಾಡ್ತೀನಿ ಅಂತಂದ್ರ ನಿನ್ನ ಮಕ್ಕಳಿಗೆ ಪ್ರೀತಿ ಮಾಡಿದಂಗ ಗಂಡಿಗೆ ಪ್ರೀತಿ ಮಾಡಿದಂಗ ಇಲ್ಲ ಅಂದ್ರೆ ಇಲ್ಲ ಇಲ್ಲ ನನ್ನ ಲೆಕ್ಕದ ನೀ ಬೈಲಿಕರ ಬೈ ಅಲ್ಲಿಗರ ಹೌದಿಲ್ಲ ನೋಡು ಅವು ಏನ್ ಮಾಡಿಲ್ಲ ಇನ್ನೊಂದಿಷ್ಟು ಗೋಧಿ ಹಿಟ್ಟು ಕಲಸು ಹೌದು ಮೊದಲ ಅದನ್ನ ಮಾಡ ನೋಡ ಮಾಡಿ ನೋಡ ಅವೆರಡು ಇಡಣ ಮಾಡಿದ್ದು ಯಾವಾಗ್ಲೂ ಈ ಮೈದಾ ಹಿಟ್ಟಲಿಂದ ಮಾಡಿರ್ತೇನೆಪ್ಪ ಚಲೋ ಆಗಿರ್ತಾವ ನಮ್ಗ ತಿನ್ಲಿಕ್ಕೂ ಚಲೋ ಅನಿಸ್ತದ ಹೌರ್ಗಾಗಿರ್ತಾವ ಕುರುಕುರು ಅಂತಾವ ಈ ಗೋಧಿ ಹಿಟ್ಟಲಿಂದ ಮಾಡಿದ ಕೂಡಲೇ ಹೆಂಗಾಗ್ತಾವ ಅನ್ನೋದ ಆದ್ರೆ ಮಾಡಿ ನೋಡಮ್ಮಲ್ಲ ಅಲ್ಲ ನೋಡು ಒಂದು ನಮ್ಮ ಮನಸ್ಥಿತಿ ಬದಲಾಸ್ಕೋಬೇಕು ಇವು ನಮ್ಮ ಆರೋಗ್ಯಕ್ಕೆ ಚಲೋವ ಇವು ಚಲೋನೇ ಆಗ್ತಾವ ಅಂತ ಅನ್ಕೊಂಡಿ ಅಂದ್ರೆ ಚಲೋ ರಾಜನ ಕೆಟ್ಟ ಅಂದ್ರೆ ರಾಜನ ಕೆಟ್ಟ ಹೌದು ಬಿಡು ರಾಜೊಡೆ ಕೆಟ್ಟ ಸುದ್ದಿಗೆ ಸ್ವಲ್ಪ ಒಳ್ಳೆ ಗುಣಗಳು ಅವ ಅಂತ ಅನ್ಕೊಂಡು ಅಂತಿಟ್ಕೋ ಆ ಒಳ್ಳೆ ಗುಣಗಳು ಹೊರಗೆ ಬರ್ತಾವ ನಿಂಗೆ ಕಾಣಿಸ್ತಾವ ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಕೊನೆಯಲ್ಲಿ ಕೇಳಿ ನಿಂಗಣ್ಣ ಮಂಟಾಳ್ ಮತ್ತು ಸಂಗಡಿಗರಿಂದ ಡೌಲಿನ ಪದಗಳು. ಹಾ ಹೌದು ಹೇಳ್ರಿ. ಸಲ್ಲ ಕಟಗಿಯ ತೇನ ಸಿಗಲಿಲ್ಲ ಗೌಡ ಬಂದ ನಸಿಟ್ಟಿಗೂ. ಸಲ್ಲ ಕಟಗಿಯ ತೇನ ಸಿಗಲಿಲ್ಲ ಗೌಡ ಬಂದ ನಸಿಟ್ಟಿಗೂ. ಭಾಗ್ಯದ ಲಗ ಸೇಮೆ ನೆನದ ಗೇಡದ ತೆಳಗ ನೀರನ್ನು ಗೇಡದ ರಾಯಣ ಗೌಡ ಏರ್ಯಾನ ಗಿಡದ ಆಗಿತ್ತ ಹಾಕ್ಯಾನು ಖಾಪ ಲಕ್ಷ್ಮೀ ಬದಲಾಳು ಆವಾಗೋ.